ಕೆಲವರಿಗೆ ಚಿಂತೆ ಇದೆ ಅವ್ರಿಗೆ ಆಗ್ತಾ ಇದೆ. ಇವರು ಇವರು ಅಂತ ಏನ್ ಹೇಳ್ತಾರೆ ಬಂದಿಗೆ ಹೇಳಬೇಕು ಬೇಡ ಅಂತ ಒಳಗಿದ್ರೆ ಅವ್ರಿಗೆ ಅವರೇ ಆಗ್ತಾ ಇದೆ. ಈ ವಸ್ತುಸ್ಥಿತಿ ಹೀಗಿದೆ ಶಾಸ್ತ್ರದಲ್ಲಿ. ಹಾಗಾಗಿ ಆಹಾರದಲ್ಲಿ ಶುದ್ಧವಾದ ಆಹಾರ ಸಾತ್ವಿಕ ಆಹಾರ ತಗೊಳ್ಬೇಕು. ಎತ್ತಿಗರಿಗೆ ಅವರಿಗೆ ಅದನ್ನು ನಿಯಮ ಇದೆ, ಇಂತಿಂತ ಆಹಾರವನ್ನು ತಗೊಳ್ಬೇಕು ಅಂತ ತಗೋಬಾರ್ದು. ಅವರು ವರ್ಜನೆ ಮಾಡಬೇಕಾದ ಸಂಗತಿ ಬಹಳ ಇದೆ. ಕಾಳು ಬೆಳೆಗಳು ಎತ್ತಿಗರಿಗೆ ಹೆಸರು ಬೆಳೆ ಬಂದ್ಬಿಟ್ಟು ಯಾವ ಬೆಳೆ ತಿನ್ನೋ ಹಾಗಿಲ್ಲ, ತೊಗರಿ ಬೆಳೆ ಸಾರು ತಿನ್ನೋ ಹಾಗಿಲ್ಲ. ಅದು ಎಲ್ಲ ಬೆಳೆದು ನಿತ್ಯ ತೊಗರಿ ಬೆಳೆ ಸಾರು ಆಗುತ್ತೆ. ಆದ್ರೆ ತೊಗರಿ ಬೆಳೆ ಕಡಲೆ ಬೆಳೆ ಯಾವುದನ್ನು ಸನ್ಯಾಸ ಉಪಯೋಗಿಸುವುದಿಲ್ಲ, ಹೆಸರು ಬೆಳೆ ಮಾತ್ರ. ಯಾಕೆಂದ್ರೆ ಇದು ರಾಜಸ ಪುಟ್ಟದು, ರಾಜಸ ಥಾಮಸ್ ಆಗ್ಬಿಟ್ಟಿದೆ ತೊಗರಿ ಬೆಳೆ. ಆಮೇಲೆ ಪೆಪ್ಪರ್ ಮಾತ್ರ ಯೂಸ್ ಮಾಡಬೇಕು, ಹಸಿಮೆಣಸು ಯೂಸ್ ಮಾಡಬೇಕು. ಅಂತಹ ಕೃಷಿಗಳ ಆಹಾರ ಅಂತ ಸನ್ಯಾಸಿಗಳಿಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅಂತ ಆಹಾರಗಳನ್ನ ಮನೆಯಲ್ಲಿ ಯಾರು ತಂದು ಹಾಕಿದ್ರು ಅಂತ ಮಾಡಿದ್ರು ಸನ್ಯಾಸಿ. ಅದಕ್ಕೆ ಬೇರೆ ಮಠದಿಂದಲೇ ಅಡುಗೆಯವರ ಬೇರೆ ವ್ಯವಸ್ಥೆ ಇಲ್ಲ ಮನೆಯವರೇ. ಯಾಕೆಂದ್ರೆ ಇವತ್ತಿಗೂ ಕೂಡ ಇತಿಹಸ್ತೆ ಜಲಂ ದದ್ಯಾತ್ ಭಿಕ್ಷಂ ದದ್ಯಾತ್ ಪುನರ್ಜಲಂ, ಹಸ್ತೋದಕ ಹಾಕುವ ಯಜಮಾನ್ಯ ಅವನೇ ಅನ್ನ ತಂದು ಅವನೇ ಅನ್ನ ಬಡಿಸಿ ಅವನೇ ಹಸ್ತೋದಕ ಹಾಕುವುದು ಸಂಪ್ರದಾಯ. ಇದು ಪ್ರಾಚೀನ ಕಾಲ. ಸರಿ, ಆಹಾರ ಶುದ್ಧವು ಸುತ್ತು ಹೀಗೆ ಸಾತ್ವಿಕವಾದ ಆಹಾರ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಸನ್ಯಾಸಿಗಳಿಗೆ ಅವರಿಗೆ ಭಿಕ್ಷಾಟನ ಅನ್ನೋದು ಅವರ ಸ್ವಧರ್ಮ, ಗೃಹಸ್ಥರಿಗೆ ಅಲ್ಲ. ಆದ್ರಿಂದ ಅವರು ಮನೆ ಮನೆಗೆ ಹೋಗುವಂತಹದ್ದು ಅಗತ್ಯ ಇಲ್ಲ ಅವರು ತಮ್ಮ ಮನೆಯಲ್ಲಿ. ಯಾಕೆಂದ್ರೆ ಗೃಹಸ್ಥರ ಧರ್ಮ ಏನೋದ್ರೆ ಭಿಕ್ಷೆ ತಗೊಳ್ಳುವುದಲ್ಲ, ಭಿಕ್ಷೆ ಹಾಕುವುದು. ಅವ್ರು ಯಾರು ಬಂದ್ರೆ ಅವ್ರ ಕರೆದ ಅಲ್ಲ ಹಾಕಬೇಕಾದ ಧರ್ಮ ಹೊರತು ಅಲ್ಲ ಕೊಡ್ರಿ ಅಂತ ಇನ್ನೊಂದು ಮನೆ ಹೋಗುದು ಗೃಹಸ್ಥ ಧರ್ಮ ಅಲ್ಲ. ನಮ್ಮ ದೇಶದಲ್ಲಿ ಭಿಕ್ಷಾಟನೆ ಇಬ್ಬರಿಗೆ ಮಾತ್ರ ವಿಹಿತ, ಒಂದು ಬ್ರಹ್ಮಚಾರಿಗಳಿಗೆ ಒಂದು ಸನ್ಯಾಸಿ. ಗೃಹಸ್ಥರು ಭಿಕ್ಷೆ ಬೇಡುವ ಹಂಗಿಲ್ಲ, ಅವ್ರು ಭಿಕ್ಷೆ ನೀಡುವವರು. ಭಿಕ್ಷೆ ಬೇಡುವವರು ಬ್ರಹ್ಮಚಾರಿಗಳು ಸನ್ಯಾಸಿ. ಮಾನಪ್ರಸ್ಥರು ಭಿಕ್ಷೆ ಬೇಡುವ ಹಾಗಿಲ್ಲ. ಅಂದ್ರೆ ಅವನು ಸಪತ್ನೀಕನಾಗಿರುವ ಕಾಲದಲ್ಲಿ ಭಿಕ್ಷೆ ಬಿಡುವ ಅಧಿಕಾರ ಇಲ್ಲ. ಹೆಂಡತಿ ಇಲ್ಲದಿದ್ದವರು ಭಿಕ್ಷೆ ಬಿಡುವ, ಒಂದು ಬ್ರಹ್ಮಚಾರಿಗಳು ಸನ್ಯಾಸ. ಸಪತ್ನೀಕನಾಗಿದ್ದಾಗ ಅವನು ಮನಪ್ರಸ್ಥ ಇರಲಿ ಗೃಹಸ್ಥ ಇರಲಿ ಇನ್ನೊಬ್ಬರಿಗೆ ಅಡಿಗೆ ಬಡಿಸಬೇಕು ಹೊರತು ಇನ್ನೊಬ್ಬರ ಅಡಿಗೆ ಕೇಳಿ ತಿನ್ನಬೇಕು. ಆದ್ರಿಂದ ಆ ದೃಷ್ಟಿ ಇನ್ನೊಬ್ಬರ ಅನ್ನವನ್ನು ಬಿಡುವಂತಹದ್ದು ಅನಿವಾರ್ಯ ಆಗಿತ್ತು. ಎಂದರೆ ಅವರಿಗೆ ನಾವು ಇನ್ನೊಬ್ಬರಿಗೆ ಹಾಕಬೇಕು ಅಂತ ಇನ್ನೊಬ್ಬರ ಮನೆಯಲ್ಲಿ ತಿನ್ನಬಾರ್ದು ಅನ್ನುವಂತಹದ್ದು ಒಂದು ಭಾವನೆ. ಅಂತ ಮುಖ್ಯ ಆಹಾರ ಶುದ್ಧವು ಅಂದ್ರೆ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿದರೆ ಸತ್ವ ಶುದ್ಧಿ, ಮನಸ್ಸು ಶುದ್ಧವಾಗುತ್ತೆ, ಮನಸ್ಸು ಸಾತ್ವಿಕ ಚಿಂತನೆಗೆ ಅಣಿಯಾಗುತ್ತೆ. ಅದರಿಂದ ಏನಾಗುತ್ತೆ, ಸತ್ವ ಶುದ್ಧವು ಧ್ರುವ ಸ್ಮೃತಿ, ಮನಸ್ಸು ಶುದ್ಧವಾದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನಮಗೆ ಬೇಕಾದದ್ದು ಶಾಸ್ತ್ರಾಧ್ಯಯನಕ್ಕೆ ಬೇಕಾದದ್ದು ಸ್ಮರಣ ಶಕ್ತಿ. ಆ ಸ್ಮರಣ ಶಕ್ತಿ ಶಿಥಿಲ ಆದರೆ ಶಾಸ್ತ್ರಾಧ್ಯಯನ ಬಹಳ ಕಷ್ಟ. ನಾವು ಒಂದು ಗ್ರಂಥ ಓದುವಾಗ ಮುಂಚೆ ಮೊದಲು ಮಂಗಳ ಮಾಡಿದ ಗ್ರಂಥ ಮಂಗಳ ಬಿಟ್ರಿ, ಪ್ರತಿಯೊಂದು ಗ್ರಂಥ ಮಂಗಳ ಆಗುವಾಗ ಒಂದು ಗ್ರಂಥ ಶುರು ಮಾಡೋದು ಪುನಃ ಮಂಗಳ ಮಂಗಳ ಆದ್ರೆ ಪಡೆಯುವುದು. ಹಾಗಾದ್ರೆ ಉಪಯೋಗ ಇಲ್ಲ. ಪ್ರತಿಯೊಂದು ಗ್ರಂಥದ ಸ್ಮರಣೆ ಇರಬೇಕಲ್ಲ, ಆ ಅಖಂಡ ಸ್ಮರಣೆ, ಅದು ಸಾತ್ವಿಕ ಆಹಾರದಿಂದ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಸ್ಮೃತಿ ಲಂಬೇ ಶಾಸ್ತ್ರದಿಂದ ಸ್ಮರಣೆ ಬಂತು, ಸ್ಮರಣೆಯನ್ನ ಭಗವತ್ ಸ್ಮರಣೆಯನ್ನ ಮಾಡಿದೆವು, ಅದರ ಮೂಲಕ ಅಖಂಡವಾದ ಸ್ಮರಣೆ ಆಯಿತು. ಸ್ಮೃತಿ ಲಭ್ಯ ಅಖಂಡ ಸ್ಮರಣೆ ಧ್ಯಾನ ಸಾಧ್ಯವಾಯಿತು. ಆವಾಗ ಸರ್ವಗ್ರಂಥೇ ನಾಮ ವಿಪ್ರಮುಖ, ಎಲ್ಲಾ ಗಂಟುಗಳು ಕಳಚಿಕೊಂಡು, ಆಮೇಲೆ ಇವರು ಬಂಧನವೇ ಇಲ್ಲ, ಬಂಧನದ ಎಲ್ಲ ಗಂಟುಗಳು ಕಳಚಿಕೊಂಡು ಬಿಡ್ತವೆ, ಆಮೇಲೆ ಮೋಕ್ಷದ ಬಾಯಿ ತೆರೆಯಿತು ಅಂತರ್ಥ. ಇದು ಒಂದು ಮುಖ. ಬರೇ ಸಾತ್ವಿಕ ಆಹಾರ ತಿಂದು ಒಳ್ಳೆ ಜ್ಞಾನ ಬರುವುದಿಲ್ಲ, ಮನಸ್ಸು ಶುದ್ಧ ಆಗುವ ಸಾತ್ವಿಕ ಆಹಾರ ತಗೊಂಡು ಶುದ್ಧವಾದ ವಿಷಯವನ್ನು ಗ್ರಹಣ ಮಾಡಲಿಕ್ಕೆ ಮನಸ್ಸು ಪ್ರಿಪೇರ್ ಆಗುತ್ತೆ. ಅಷ್ಟು ಶುದ್ಧವಾದ ವಿಷಯ ತಿಳ್ಕೊಳ್ಳೋದಾಗಿ ಅದಕ್ಕೆ ಆಹಾರ ಬೇಕು. ಆಹಾರ ಅಂದ್ರೆ ಏನು? ಆಹರಣ ಯಾವುದನ್ನು ಗುರೋ ವಿದ್ಯಾಭಿ ಯಾವುದು ಸ ಆಹಾರ ಉದಾಹರಣ. ಒಳ್ಳೆಯ ಗುರುಗಳಿಂದ ಒಳ್ಳೆಯ ವಿದ್ಯೆಯನ್ನು ಪಡೆಯುವುದು ಆಹಾರ ಶುದ್ಧಿ. ಎರಡನೇ, ಮೊದಲು ಆ ಸಾತ್ವಿಕ ಆಹಾರ ತಗೊಂಡ ಮೇಲೆ ಸಾತ್ವಿಕ ಆಹಾರ ಬಂದ ಕೂಡಲೇ ಜ್ಞಾನ ಬರುವುದಿಲ್ಲ. ಆಮೇಲೆ ಜ್ಞಾನಿಗಳಿಂದ ಜ್ಞಾನವನ್ನು ಪಡೆಯಬೇಕು. ಪಡೆದದ್ದು ಉಳಿಯಲಿಕ್ಕೋಸ್ಕರ ಸಾತ್ವಿಕ ಆಹಾರ ತಗೊಂಡು ಅದು ಮರಿಬಾರದು ಅಂತ. ಆದ್ರೆ ಮೊದಲು ಆಹಾರ ಅಂದ್ರೆ ಗುರುಗಳಿಂದ ವಿದ್ಯೆಯ ಆಹರಣ. ಆಹಾರ ಹೊಟ್ಟೆ ಆಹಾರ ಸಾತ್ವಿಕ ಮಾತ್ರ ಅಲ್ಲ, ಸಾತ್ವಿಕವಾದಂತಹ ಬುದ್ಧಿಗೆ ಆಹಾರ ಕೊಡಬೇಕು. ಅದು ಜ್ಞಾನ. ಅದು ಯಾರು ಕೊಡಬೇಕು? ಗುರುಮುಖದಿಂದ ಶ್ರವಣ ಆಗಬೇಕು. ಗುರೋಹ ವಿದ್ಯಾಭಿವೃದ್ಧಿ. ಗುರುಮುಖದಿಂದ ಶಾಸ್ತ್ರಾಧ್ಯಯನ ಮಾಡಬೇಕು. ಯಾಕೆ ಹಿಂದೆ ಹೇಳ್ತಿದ್ರು ಹೀಗೆ ಅಂದ್ರೆ, ಗುರು ಅಂದ್ರೆ ಯಾರು? ಶಾಸ್ತ್ರವನ್ನು ಮನನ ಮಾಡಿ ಶಾಸ್ತ್ರದ ರಹಸ್ಯವನ್ನು ತಿಳಿದವ ಗುರು. ಶಾಸ್ತ್ರದ ರಹಸ್ಯವನ್ನ ನಮ್ಮಷ್ಟಕ್ಕೆ ನಮಗೆ ಓದಿ ತಿಳಿಯೋಲ್ಲ. ಅದು ನೋಡಿ, ಇದೇ ಉಪನಿಷತ್ತೇ ತಗೊಳ್ಳಿ, ಅದರಲ್ಲಿ ನಮಗೆ ಆಚಾರ್ಯ ಬುದ್ಧರಂತಹ ಗುರುಗಳು ಸಿಕ್ಕಿದ್ರು ಅರ್ಥ ಆಯ್ತು. ಇಲ್ಲಿದ್ರೆ ಅಪ್ಪು ಅಂದ್ರೆ ನೀರು, ತೇಜಸ್ಸಂದ್ರೆ ಬೆಂಕಿ, ಬಲ ಅಂದ್ರೆ ಬಲ, ಇಷ್ಟೇ ತಾನೆ ಅಲ್ಲಪ್ಪ. ಬಲ ಅಂದ್ರೆ ಬಲದೇವತೆ, ಬಲವಾದ ವಾಯು, ಇದೆಲ್ಲ ಈ ರಹಸ್ಯ ನೀವು ಎಷ್ಟು ಬುದ್ಧಿಬಲದಲ್ಲಿ, ಇದು ಬುದ್ಧಿಬಲ ತಿಳಿದ ಸಂಗತಿಯೇ ಅಲ್ಲ, ಮುಖದಿಂದಲೇ ತಿಳಿಯಿತು. ಎಲ್ಲ ಶಾಸ್ತ್ರಗಳು ಹೀಗೆ ಗುರುಮುಖದಿಂದಲೇ ತಿಳಿಯಬೇಕು, ಸ್ವತಃ ತಿಳಿಯಬಾರದು. ಆ ರೀತಿ ಅಸ್ಪಷ್ಟವಾಗಿಯೇ ಶಾಸ್ತ್ರ ತಿಳಿಸುತ್ತದೆ. ಆದ್ದರಿಂದ ಸತ್ಯದ ಅರಿವಿಗೋಸ್ಕರ ಗುರೋಹ ವಿದ್ಯಾರ್ಥಿ, ಎರಡನೇ ಆಹಾರ ಗುರುಮುಖದಿಂದ ಅಧ್ಯಯನ. ಆದರೆ ಒಳ್ಳೆಯ ಗುರುವಿನಿಂದ ತಿಳಿಯುವುದು, ಶುದ್ಧವಾದ ಗುರುವಿನಿಂದ ಶುದ್ಧವಾದ ವಿದ್ಯೆಯ ಸ್ವೀಕಾರ ಮಾಡಬೇಕು. ಶುದ್ಧವಾದ ಮನಸ್ಸಿನಿಂದ, ಶುದ್ಧವಾದ ಗುರು, ಶುದ್ಧವಾದ ವಿದ್ಯೆ, ಅದನ್ನು ರಿಸೀವ್ ಮಾಡತಕ್ಕಂಥ ಮನಸ್ಸು ಶುದ್ಧವಾದ ಮನಸ್ಸು. ಇಷ್ಟಿದ್ದರೆ ಸ್ಮೃತಿ, ಇದು ಅಂತಹ ಒಳ್ಳೆಯ ಗುರು ಸಿಕ್ಕಿದಾಗ, ಒಳ್ಳೆಯ ಅರಿವು ಸಿಕ್ಕಿದಾಗ, ಸಾತ್ವಿಕ ಆಹಾರದಿಂದ ಮನಸ್ಸು ದೃಢವಾದಾಗ ಆ ಸ್ಮರಣ ಶಕ್ತಿ ಗಟ್ಟಿಯಾಗಿ ಉಳಿತದೆ. ಪ್ರಮೇಯ ಶಾಸ್ತ್ರ ಪ್ರಮೇಯ ಸ್ಮೃತಿ ನಂಬೆ ಅಂತಹ ಭಗವತ್ ಸ್ಮರಣೆ ಗಟ್ಟಿಯಾಗಿ ಉಳಿದಾಗ ಸರ್ವಗ್ರಂಥಿ ನಂಬಿ ಪ್ರಮುಖ. ಅಂದರೆ ಉಪದೇಶದಿಂದ ಜ್ಞಾನ, ಅದರಿಂದ ಭಗವದ ಪ್ರಮುಖ. ಮತ್ತು ಭಗವತ್ ಸಾಧನೆಗೆ ಒಬ್ಬ ಭಗವಂತನನ್ನು ತಿಳಿದ ಗುರು, ಪ್ರಾಣತತ್ವ ಅತಿವಾದಿ, ಅತಿವಾದಿಯಾದ ಒಬ್ಬ ಗುರು ಬೇಕು. ಅತಿವಾದಿಯಾಗಿರ್ತಕ್ಕಂಥ ಒಬ್ಬ ಗುರು ಇಲ್ಲದೆ ಭಗವಂತನ ಸಾಧನೆಯನ್ನ ಸಮರ್ಪಕವಾಗಿ ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡಿಕೊಂಡು ನಾವೇ ತಿಳ್ಕೊಂಡು ಮಾಡುವಂದ್ರೆ ಆಗೋಲ್ಲ. ಅದು ನಮ್ಮ ತಿಳುವಳಿಕೆಗೆ ನೀಡಿದ ಸಂಗತಿ. ಅದನ್ನು ಕಂಡವರ ಬಳಿ ಕೇಳಿ ತಿಳ್ಕೊಂಡು ಮಾಡಿ, ಇದಿಷ್ಟು ಅಧ್ಯಯನ ಮಾಡುವವರಿಗೆ ಕೊಟ್ಟಿರತಕ್ಕಂಥ ಎಚ್ಚರ ಸನತ್ ಕುಮಾರ. ಇಷ್ಟು ಹೇಳಿದ ಮೇಲೆ ಆಮೇಲೆ ಅವರು ಏನ ಹೇಳ್ತಾರೆ ಅಂದ್ರೆ, ತಸ್ಮೈ ಮೃದಿತ ಕಷಾಯ ತಮಸಃ ಪಾರಂ ದರ್ಶಯತಿ ದೇವರ್ಷಯೇ ನಾರದಾಯ ಭಗವಾನ್ ಸನತ್ ಕುಮಾರಸ್ತಂ ಸ್ಕಂದ ಇತ್ಯಾಚಕ್ಷತೆ ಸ್ಕಂದ ಇತ್ಯಾಚಕ್ಷತೆ. ಇದು ಕೊನೆಯ ಯಾರು ಯಾರು ಹೇಳಿದ್ದು ಉಪಸುಮಾರ? ತಸ್ಮೈ ಮೃದಿತ ಕಷಾಯ, ಮನಸ್ಸಿನ ಎಲ್ಲ ಕೊಳೆಗಳನ್ನು ತೊಳೆದಂತಹ ನಾರದರಿಗೆ ಹೇಳಿದ ಮಾತೆ. ತೊಳ್ಕೊಳ್ಬೇಕಾದವರಿಗೆಲ್ಲ ಮೊದಲೇ ಶುದ್ಧವಾದ ಮನಸ್ಸಿನಿಂದ ಗುರುವಿನಿಂದ ವಿದ್ಯಾಹರಣೆ ಮಾಡಿ ಅಪರೋಕ್ಷ ಜ್ಞಾನಿ ಆಗಿರತಕ್ಕಂಥ ನಾರದರಿಗೆ ಮೃದಿತ ಕಷಾಯ, ಕಷಾಯ ಅಂದರೆ ಮನಸ್ಸಿನ ಕೊಳೆ, ಅದನ್ನೆಲ್ಲ ತೊಳೆದು ಸ್ವಚ್ಛವಾದ ಮನಸ್ಸಿನಿಂದ ಬಂದಂತಹ ನಾರದರಿಗೆ ತಮಸಃ ಪಾರಂ ದರ್ಶಯ. ತಸ್ಮೈ ಮೃದಿತ ಕಷಾಯ, ಮೊದಲೇ ಶುದ್ಧವಾದ ಮನಸ್ಸಿನಿಂದ ಬಂದವನನ್ನ ಇನ್ನಷ್ಟು ತಿಳಿ ನೀರಿನ ಉಪದೇಶ ಮಾಡಿ ಇನ್ನಷ್ಟು ಮನಸ್ಸನ್ನು ತೊಳೆದು ಮತ್ತಷ್ಟು ಶುದ್ಧವಾದ ಜ್ಞಾನವನ್ನು ಅವನ ತಲೆಯೊಳಗೆ ತುಂಬಿ ತಮಸಃ ಪಾರಂ ದರ್ಶಯತಿ, ಕತ್ತಲೆಯ ಆಚೆಗೆ ಇರುವ ಬೆಳಕಿನ ಲೋಕವನ್ನು ತೋರಿಸಿದನು ಸನತ್ ಕುಮಾರ. ಕತ್ತಲೆಯ ಆಚೆಗೆ ಇರುವ ಬೆಳಕು, ತಮಸ್ಸಿನ ಪಾರ ಅಂದ್ರೆ ತಮಸ್ಸಿನ ಆಚೆಗೊಂಡು ಮತ್ತೆ ಕತ್ತಲೆ ಇಲ್ಲ, ತಮಸ್ಸಿನ ಪಾರ ಅನ್ನೋದು ಅರ್ಥ ಅದು. ಕತ್ತಲೆಯ ಆಚೆಗೆ ಇರುವ ಬೆಳಕು ಅಂದ್ರೆ ಅಲ್ಲಿ ಹೋದಲ್ಲಿ ಮತ್ತೆ ಪುನಃ ಸಾಯಂಕಾಲ ಕತ್ತಲಾಗುವುದು ಅಂತಿಲ್ಲ, ಸಕೃತ್ಯವ ನಿರಂತರ ಬೆಳಕಿನ ಲೋಕ, ಅದು ಮತ್ತೆ ಕತ್ತಲೆಯನ್ನು ಕಾಣುವ ಪ್ರಶ್ನೆ ಏನು? ತಮಸಃ ಪಾರಂ, ಅಜ್ಞಾನದ ಕಡಲಿನ ತುದಿ ಆಚೆಯ ದಡ, ಅದರ ಆಚೆ ಹೋಗ್ಬಿಟ್ರೆ ಮತ್ತೆ ಜ್ಞಾನದ ಬೆಳಕಿ. ತಮಸಃ ಪಾರಂ ದರ್ಶಯತಿ ಯಾರಿಗೆ? ದೇವರ್ಷಯೇ ನಾರದಾಯ, ದೇವತೆಗಳ ಕೋಟಿ ಪ್ರವಿಷ್ಟ, ದೇವಗಣ ಪ್ರವಿಷ್ಟರಾದ ನಾರದ, ಸಾಮಾನ್ಯ ಬರೇ ಋಷಿ ಅಲ್ಲ, ದೇವಗಣ ಪ್ರವಿಷ್ಟರಾದ ಋಷಿ. ಹಾಗಾದ ಋಷಿಗಳಲ್ಲಿ ದೇವಗಣ ಪ್ರವಿಷ್ಟರಾಗಿರತಕ್ಕವರು ನಮಗೆ ಸಿಗೋದು ಸಪ್ತಋಷಿಗಳು ವಿಶ್ವಾಮಿತ್ರ ಬಿಟ್ರೆ ಕೆಳಗೆ ಇದ್ದಾರೆ, ಮುಖ್ಯವಾಗಿ ಒಂದು ಸನತ್ ಕುಮಾರ. ಅವನು ಋಷಿ ಅಲ್ಲೇ ಅಲ್ಲ, ಅವನು ದೇವತೆಯೇ, ಅವನು ಯಾಕೆಂದ್ರೆ ಸ್ಕಂದ ಪ್ರತಿಮ್ನ. ಅದರಿಂದ ಅವನು ಅವನು ಮುಖ್ಯವಾಗಿ ದೇವತಾ ರೂಪ, ಋಷಿ ರೂಪಕ್ಕೆ ಅಂತ ಹೆಚ್ಚು ಒಂದು ಮುಖ ಉಂಟ, ಋಷಿಯ ಮುಖ ಉಂಟ. ಆ ಸನತ್ ಕುಮಾರ ಆದ್ಮೇಲೆ ಬೃಹಸ್ಪತ್ಯಾಚಾರ, ಅವರು ದೇವ ಋಷಿ. ಬೃಹಸ್ಪತ್ಯಾಚಾರನ್ನು ಸಾಮಾನ್ಯವಾಗಿ ಋಷಿಗಳು ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಇರತಕ್ಕಂಥವರು ಇವರಿಷ್ಟೇ ದೇವತಾ. ಯಾಕಂದ್ರೆ 15ನೇ ಕಕ್ಷೆಯ ತನಕ ಅಗ್ನಿರ್ವಯಿ ದೇವಾನಾಮ ಅಂತ ನಮಗೆ ಮುಖ್ಯವಾದ ಉಪಾಸನೆ 15ನೇ ಕಕ್ಷೆಯಿಂದ ಪ್ರಾರಂಭ. 15ನೇ ಕಕ್ಷೆ ನಂತರದ ದೇವತೆಗಳು ಕೂಡ ಬಹಳ ದೂರ ಇರುವ ದೇವತೆಗಳು. ನಮಗೆ ಉಪಾಸನೆ ಅಗ್ನಿಮುಖದಲ್ಲಿ, ಅಗ್ನಿ ಪ್ರತೀಕದಲ್ಲಿ ಉಪಾಸನೆ. ಅಗ್ನಿ 15ನೇ ಕಕ್ಷೆಯಲ್ಲಿ ಅಗ್ನಿಯಿಂದ ಮುಂದೆ ತನಕ ಆ 15 ಮೆಟ್ಟಲು ಬಹಳ ಮುಖ್ಯವಾದದ್ದು. ಆ ಅಗ್ನಿಯ ಜೊತೆಗೆ ಸಮಾನಸ್ಕೃತರಾಗಿರುವುದು ಭೃಗುರು ದೈವಾರು ನಿಮಗೆ ವರ್ಣ ಪುತ್ರರಾದರು. ಅದೇ ವರ್ಣನ ಮಗ ಪುಷ್ಕರ ಎಲ್ಲೋ ಇದ್ದಾನೆ, 10 ಮೆಟ್ಟ ಕೆಳಗಿದ್ದಾನೆ, ಭೃಗು ಇಲ್ಲಿದ್ದಾನೆ. ಅದೇ ವರ್ಣ ಪುತ್ರನಾದ ವಾಲ್ಮೀಕಿ ಎಲ್ಲೋ ಇದ್ದಾನೆ, ಭೃಗು ಇಲ್ಲಿದ್ದಾನೆ. ಅದೇ ವರ್ಣ ಪುತ್ರನಾದ ವಸಿಷ್ಠ ಮುಂದೆ 17ನೇ ಕಕ್ಷೆಯಲ್ಲಿದ್ದಾನೆ. ಎಲ್ಲರಿಂದ ವರ್ಣನ ಮಕ್ಕಳಲ್ಲೇ ದೊಡ್ಡ ಸ್ಥಾನದಲ್ಲಿರುವವರು ಭೃಗು. ಭೃಗುವಿನ ನಂತರ ನಾರದರು, ನಾರದ ನಂತರ ಬೃಹಸ್ಪತಿ, ಸನತ್ಕುಮಾರ್. ಇಷ್ಟೇ ಋಷಿ ಪದವಿಯನ್ನ ನಾವು ಋಷಿಗಳು ಪರಿಗಣಿಸಬಹುದಾದಂತಹ ದೇವತೆ. ಹಾಗಾಗಿ ದೇವಋಷಯೇ ನಾರದಾಯ, ದೇವಗಣ ಪ್ರವಿಷ್ಟನಾದ, ದೇವಗಣ ಪ್ರವಿಷ್ಟನು ಅಂತಲೇ ವಿಶೇಷ ಏನು? ಒಂದು ಋಷಿಗಣ ಅಂತ ಹೇಳ್ಬೋದು ದೇವತೆ ಮತ್ತೆ. ಯಾಕಂದ್ರೆ ದೇವಗಣ ಪ್ರವಿಷ್ಟರಾದ ಋಷಿಗಳಲ್ಲಿ ಅವರಿಗೆ ನಮ್ಮ ದೇಹದೊಳಗಿರತಕ್ಕಂಥ ತತ್ವಗಳ ನಿಯಮನ ಇದೆ. ದೇವಗಣ ಪ್ರವಿಷ್ಟರಾದ ಬರೇ ಋಷಿಗಳಿಗೆ ಇಲ್ಲ. ನಾರದರು ಒಂದು ದೃಷ್ಟಿಯಿಂದ ಅವರು ನಮ್ಮ ದೇಹದೊಳಗೆ ಅವರದ್ದು ಒಂದು ಕಾರ್ಬಾರಿದೆ. ಅವರು ನಾರ ಅಂದ್ರೆ ನಾರದರು ಅಂತಂದ್ರೆ ನರನಿಗೆ ಸಂಬಂಧಪಟ್ಟು ನರನಿಂದಲೇ ಒಳಗಿನಿಂದ ಫ್ಲಾಶ್ ಅಂತ ಹೇಳ್ತಾರೆ, ಇಂಟ್ಯೂಷನ್ ಅಂತ. ಅದು ನಾರ. ನಾರ ಅಂದ್ರೆ ಇಂಟ್ಯೂಷನ್, ಆ ಅಂತಃಸ್ಫುರಣ, ಅದನ್ನು ಕೊಡುವವರು ನಾರದರು. ಆದ್ದರಿಂದ ನಮ್ಮ ಒಳಗಿರತಕ್ಕಂಥ ಅಂತಃಸ್ಫುರಣವನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ವಿಶೇಷವಾದ ತತ್ವಾಭಿಮಾನಿ ದೇವತೆಗಳ ಕೆಲವು ಕ್ವಾಲಿಟಿಗಳು ನಾರದರಲ್ಲಿದೆ. ಆದ್ರಿಂದ ಅವರನ್ನು ದೇವತೆಗಳ ನಡದಲ್ಲಿ ಸೇರಿಸಲು ಶುರು. ಸರಿ, ದೇವಋಷಿಗಳಾದ ನಾರದರಿಗೆ ದೇವಋಷಯೇ ನಾರದಾಯ ಯಾರು ಹೇಳಿದ್ದು? ಭಗವಾನ್ ಸನತ್ ಕುಮಾರ. ಸನತ್ ಕುಮಾರ ಹೇಳಿದವರು ಭಗವಾನ್. ಭಗವಾನ್ ಅಂತಂದ್ರೆ ಭಗವಂತನನ್ನು ತಿಳಿದವನನ್ನು ಭಗವಾನ್ ಅಂತ ಪೂಜ್ಯ ಅಂತ ಅರ್ಥ. ಭಗವಾನ್ ಅನ್ನೋದಕ್ಕೆ ಪೂಜ್ಯರಾದ ಅಂತ ಹೇಳಿದಲ್ಲ, ಅದೇ ಅರ್ಥದಲ್ಲಿ ಭಗವಾನ್, ಭವಾನ್, ತತ್ರ ಭವಾನ್, ಅತ್ರ ಭವಾನ್, ಭಗವಾನ್ ಈ ಶಬ್ದಗಳನ್ನು ಉಪಯೋಗಿಸ್ತಾರೆ ಸಂಸ್ಕೃತಿಯಲ್ಲಿ. ಎಲ್ಲಕ್ಕಿಂತ ಮುಖ್ಯ ಉತ್ಪತ್ತಿ ಆಯತಿಂಚೈವ ಭೂತಾನ ಆಗತಿ ಮೃತಿ ವ್ಯಕ್ತಿ ವಿದ್ಯಾ ವಿದ್ಯಾಂಚ ಸಮಚ್ಛವು. ಭಗವಾನ್ ಅನ್ನುವ ಶಬ್ದಗಳು ಬೇಕಾಗಿದ್ದರಲ್ಲಿ ಆರು ಗುಣಗಳಿರಬೇಕು. ಭಗವಂತನಲ್ಲಿ ಆರು ಗುಣಗಳು: ಶುಣಗುಣ ಸಂಪನ್ನ, ಭಗವಾನ್ ಷಣ್ಣ ಮುದೈ ತೀರ್ಣ, ಅದು ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯವಸ್ತೈವ ಷಣ್ಣ ಷಣ್ಣ ಮುದೈ ತೀರ್ಣ ಅಂತ. ಹಾಗೆ ಒಬ್ಬ ಭಗವದ್ ಜ್ಞಾನಿಯಲ್ಲಿ ಆರು ಗುಣಗಳಿದ್ರೆ ಅವನನ್ನು ಭಗವಾನ್ ಅಂತ ಹೇಳ್ತಾರೆ. ಆರು ಗುಣಗಳು ಯಾವುದು ಅಂದ್ರೆ ಉತ್ಪತ್ತಿ ಆಯತಿ ಶೈವ. ಒಬ್ಬ ಮನುಷ್ಯನ ಹುಟ್ಟು ಹೇಗೆ ಅಂದ್ರೆ ಅವನು ಹುಟ್ಟಿದ, ಎಲ್ಲಿಂದ ಬಂದ, ಹೇಗೆ ಹುಟ್ಟಿದ, ಅವನ ಹುಟ್ಟಿನ ಹಿನ್ನೆಲೆ ಏನು ನೋಡಿದ ತಕ್ಷಣ ತಿಳಿಯಬೇಕು. ಆಯತಿ ಅಂದ್ರೆ ಮುಂದೆ ಹೇಗೆ ಬೆಳೀತಾನೆ ಅವನ ಫ್ಯೂಚರ್, ಆಯತಿ ಅಂದ್ರೆ ಫ್ಯೂಚರ್, ಅವನ ಬರ್ತಿನ ರಹಸ್ಯ, ಅವನ ಫ್ಯೂಚರ್ ಏನು, ಮುಂದೆ ಉತ್ತರ ಉತ್ತರೋತ್ತರವಾಗಿ ಅವನು ಏನಾಗುತ್ತೆ ಅವನಿಗೆ. ಆಮೇಲೆ ಆಗತಿ, ಎಲ್ಲಿಂದ ಬಂದ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಅದಕ್ಕಿಂತ ಹಿಂದಿನ ಏನಾಗಿದ್ದ. ಆಮೇಲೆ ಈ ಇದು ಆದಮೇಲೆ ಮುಂದೆ ಯಾವ ಜನ್ಮಕ್ಕೆ ಹೋಗ್ತಾನೆ, ಇನ್ನು ಯಾವ್ಯಾವ ಜನ್ಮಗಳಲ್ಲಿ ಏನೇನು ಸಾಧನೆ ಮಾಡಲಿಕ್ಕುಂಟವ, ಏನೇನು ದುರವಸ್ಥೆ ಪಡಲಿಕ್ಕುಂಟು, ಎಷ್ಟು ಕಷ್ಟಪಡ್ಲಿಕ್ಕುಂಟು, ಇದೆಲ್ಲವನ್ನೂ ತಿಳಿದವನು ಭಗವಾನ್. ಉತ್ಪತ್ತಿ ಮನೆಯದಿ ಜೈವ ಉದಾನ ಆಗತಿ ಗತಿ ನಾಲ್ಕು ಹುಟ್ಟು, ಫ್ಯೂಚರ್ ಬಂದದ್ದು ಪಾಸ್ಟ್, ಆಮೇಲೆ ಈ ಜನ್ಮದ ನಂತರ ಮುಂದಿನ ಜನ್ಮಗಳಲ್ಲಿ ಏನೇನು ಗತಿ, ಹಿಂದೆ ಮುಂದಿನ ಗತಿ ಏನು, ಆಮೇಲೆ ವ್ಯಕ್ತಿ ವಿದ್ಯಾ ವಿದ್ಯಾರ್ಥಿ ನಾಲ್ಕು. ಅದರ ಜೊತೆಗೆ ವಿದ್ಯೆ ಅಂದರೆ ಏನು, ಅವಿದ್ಯೆ ಅಂದರೆ ಈ ಆರು ಸಂಗತಿಯನ್ನ ಚೆನ್ನಾಗಿ ತಿಳಿದವರಿಗೆ ಭಗವಾನ್ ಅನ್ನದ ವಿಷಯಗಳಲ್ಲಿ ಈ ಸರತ್ ಕುಮಾರ ಅಂಥವರು ಅವರೆಲ್ಲ ಹಿಂದೆ ಮುಂದೆ ತ್ರಿಕಾಲ ಜ್ಞಾನಿ ಅಂತ ಅರ್ಥ ಭಗವಾನ್. ಹಾಗೆ ಮೂರು ಕಾಲದ ಯಾರನ್ನು ನೋಡಿದರೂ ಅವನ ಹಿಂದೂ ಮುಂದು ಇಂದು ಎಲ್ಲ ಗೊತ್ತಾರೆ. ಇವನು ಹಿಂದೆ ಏನಾಗಿದ್ದ, ಈ ಜನ್ಮದಲ್ಲಿ ಏನಾಗುತ್ತಾನೆ, ಮುಂದೆ ಇದನ್ನ ಗುರುತಿಸಬಲ್ಲಂತಹ ದರ್ಶನ ಇರುತ್ತ, ಅಂತರ ದರ್ಶನ ಇರುತ್ತ ಭಗವಾನ್. ಅಂಥ ಭಗವಾನ್ ಸನತ್ ಕುಮಾರ ನಾರದನಿಗೆ ಹೇಳಿದರು. ನಾನು ಸನತ್ ಕುಮಾರ ತಮ್ಮ ಸ್ಕಂದ ಇತ್ಯಾಚಕ್ಷತೆ ಅಚಕ್ಷತೆ. ಅವನೇ ವಿಷ್ಣುವಿನ ಮಗ ಮನ್ಮಥ, ಚತುರ್ಮುಖನ ಮಗ ಸನತ್ ಕುಮಾರ, ಶಿವನ ಮಗ ಸ್ಕಂದ. ಒಂದೇ ದೇವತೆ ಮೂರು ರೂಪಗಳೇನು? ಅವನನ್ನೇ ನೀವು ಸ್ಕಂದ ಸ್ಕಂದ ಅಂತ ಯಾರನ್ನು ಹೇಳ್ತೀರಿ? ಅವನೇ ಸನತ್ ಕುಮಾರ. ಆ ಸ್ಕಂದನಿಂದ ಅಭಿನ್ನನಾದ ಸ್ಕಂದನ ಇನ್ನೊಂದು ರೂಪವಾದ ಸನತ್ ಕುಮಾರನೇ ಚತುರ್ಮುಖನ ಮಗನಾಗಿ ತಿಳಿಸಿ ನಾರದನು ಚತುರ್ಮುಖನ ಮಗ ಸನತ್ ಕುಮಾರ ನಾರದ ಒಂದು ದೃಷ್ಟಿಯಿಂದ ಅಣ್ಣ ಹಾಗೆ ಸನತ್ ಕುಮಾರನಿಗೆ ಸನತ್ ಕುಮಾರ ನಾರದನಿಗೆ ಈ ತತ್ವವನ್ನು ಉಪದೇಶಿಸಿದ. ಸ್ಕಂದ ಇತ್ಯಾಚಕ್ಷತೆ, ಸ್ಕಂದ ಇತ್ಯಾಚಕ್ಷತೆ ಎರಡು ಬಾರಿ ಆವೃತ್ತಿ ಮಾಡುವ ಮೂಲಕ ಈ ಖಂಡ ಈ ಅಧ್ಯಾಯ ಮುಗಿಯಿತು. ಅದನ್ನ ಸೂಚಿಸಿ ಈ ಸನತ್ ಕುಮಾರ ನಾರದ ಉಪದೇಶವನ್ನ ಈ ಉಪನಿಷತ್ತು ಮುಗಿಸುತ್ತದೆ. ಇಲ್ಲಿಗೆ ಏಳು ಅಧ್ಯಾಯಗಳನ್ನು ನಾವು ಪೂರ್ತಿ ನೋಡಿದಾಗಾಯ್ತು. ಇನ್ನು ಎಂಟನೇ ಅಧ್ಯಾಯದ ಸ್ವಲ್ಪ ಮೋಕ್ಷದ ಮೋಕ್ಷಕ್ಕೆ ಹೋದವನ ಸ್ಥಿತಿ ಹೇಗೆ, ಅಲ್ಲಿ ಅನುಭವ ಹೇಗೆ ಅನ್ನೋದನ್ನು ಮತ್ತೆ ಎಂಟನೇ ಅಧ್ಯಾಯದಲ್ಲಿ ನಿಮ್ಗೆ ಪುನಃ ಹೇಳ್ತಾರೆ. ಅದನ್ನು ದೇವರು ನಡೆಸಿದರೆ ಇನ್ನೊಂದು ಬಾರಿ ನಾವು ಸೇರಿದಾಗ ನೋಡೋಣ. ಇವಾಗ ನಿಮ್ ಕೊನೆಯ ಶಾಂತಿ ಪಾಠ, ಶಾಂತಿ ಪಾಠದ ಸಂಕ್ಷಿಪ್ತ ಅರ್ಥವನ್ನ ಹೇಳ್ತೇನೆ ಅಂತ ಬೆಳಿಗ್ಗೆ ಹೇಳಿದ್ದೇನೆ ನಿನ್ನೆ. ಈ ಸಾಮವೇದ ಒಂದೊಂದು ವೇದಕ್ಕೂ ಪ್ರತ್ಯೇಕವಾದಂತಹ ಶಾಂತಿ ಪಾಠಗಳು. ಸಾಮವೇದದ ಶಾಂತಿ ಪಾಠ ಇದು. ಆಪ್ಯಾಯಂತು ಮಮಾಂಗಾಹಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಕುಥೋ ಬಲಂ ಇಂದ್ರಿಯಾಣಿ ಚ ಸಮ. ಆಪ್ಯಾಯಂತು ಮಮ ಅಂಗಾಹಿ, ನನ್ನ ಸರ್ವಾಂಗಗಳಲ್ಲೂ ಕೂಡ ಭಗವಂತ ಸನ್ನಿಹಿತನಾಗಿ ಅದನ್ನ ಪುಷ್ಟಿಗೊಳಿಸಲಿ, ವೃದ್ಧಿಗೊಳಿಸಲಿ, ಸಮೃದ್ಧಿಗೊಳಿಸಲಿ. ಎಲ್ಲ ಅಂಗಗಳಲ್ಲೂ ಸೂಚಿಸಿ ಈ ಸನತ್ ಕುಮಾರ ನಾರದ ಉಪದೇಶವನ್ನ ಈ ಉಪನಿಷತ್ತು ಮುಗಿಸುತ್ತದೆ. ಇಲ್ಲಿಗೆ ಏಳು ಅಧ್ಯಾಯಗಳನ್ನು ನಾವು ಪೂರ್ತಿ ನೋಡಿದಾಗಾಯಿತು. ಅಧ್ಯಾಯದ ಸ್ವಲ್ಪ ಮೋಕ್ಷದ ಮೋಕ್ಷಕ್ಕೆ ಹೋದವನ ಸ್ಥಿತಿ ಹೇಗೆ, ಎಲ್ಲಿ ಅನುಭವ ಹೇಗೆ ಎನ್ನುವುದನ್ನು ಮತ್ತೆ ಎಂಟನೇ ಅಧ್ಯಾಯದಲ್ಲಿ ನಿಮ್ ಪುನಃ ಹೇಳುತ್ತಾರೆ. ಅದನ್ನು ದೇವರು ನಡೆಸಿದರೆ ಇನ್ನೊಂದು ಬಾರಿ ನಾವು ಸೇರಿದಾಗ ನೋಡೋಣ. ಇವಾಗ ನಿಮ್ ಕೊನೆಯ ಶಾಂತಿ ಪಾಠ, ಶಾಂತಿ ಪಾಠದ ಸಂಕ್ಷಿಪ್ತ ಅರ್ಥವನ್ನ ಹೇಳುತ್ತೇನೆ ಎಂದು ಬೆಳಿಗ್ಗೆ ಹೇಳಿದರು ನಿನ್ನೆ. ಈ ಸಾಮವೇದ ಒಂದೊಂದು ವೇದಕ್ಕೂ ಪ್ರತ್ಯೇಕವಾದಂತಹ ಶಾಂತಿ ಪಾಠಗಳಿವೆ. ಸಾಮವೇದದ ಶಾಂತಿ ಪಾಠ ಇದು. ಅಭ್ಯಾಯಂತು ಮಮ ಅಂಗಾಹಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಕುಥೋ ಬಲಂ ಇಂದ್ರಿಯಾಣಿ ಚ ಸಮ. ಅಭ್ಯಾಯಂತು ಮಮ ಅಂಗಾಹಿ, ನನ್ನ ಸರ್ವಾಂಗಗಳಲ್ಲೂ ಕೂಡ ಭಗವಂತ ಸನ್ನಿಹಿತನಾಗಿ ಅದನ್ನ ಪುಷ್ಟಿಗೊಳಿಸಲಿ, ವೃದ್ಧಿಗೊಳಿಸಲಿ, ಸಮೃದ್ಧಿಗೊಳಿಸಲಿ. ಎಲ್ಲ ಅಂಗಗಳಲ್ಲೂ ಅಂದ್ರೆ ಇಂದ್ರಿಯಗಳಲ್ಲೂ ಹೌದು, ಸರ್ವಾಂಗಗಳಲ್ಲಿ ನನ್ನ ದೇಹದ ಸರ್ವಾಂಗಗಳಲ್ಲೂ ಭಗವಂತನು ಪ್ರವೇಶ ಮಾಡಿ ಅದನ್ನ ಸಮೃದ್ಧಿಗೊಳಿಸಲಿ, ಸಂತುಷ್ಟಿಗೊಳಿಸಲಿ. ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಯಾರೆಲ್ಲ ಆಪ್ಯಾಯನ ಮಾಡಬೇಕು? ವಾಗ್ದೇವತೆ ಆಗಿರತಕ್ಕಂಥ ಸರಸ್ವತಿ ಭಾರತೀಯ ಪ್ರಾಣ ವಾಕು, ಯಾಕೆಂದ್ರೆ ನಮ್ಮ ಅಧ್ಯಯನ ಮುಖ್ಯ ಬೇಕಾದದ್ದಲ್ಲ. ವಾಗ್ದೇವತೆಯ ಅನುಗ್ರಹ, ಆಮೇಲೆ ಪ್ರಾಣ, ಪ್ರಾಣತತ್ವದ ಅನುಗ್ರಹ. ವಾಕ್ ಎಲ್ಲಿದ್ದಾರೆ, ಪ್ರಾಣ ಎಲ್ಲಿದ್ದಾರೆ, ಬೇರೆ ತಿಳ್ಕೊಟ್ಟೊಟ್ಟಿಗೆ ಇರುವವರು. ವಾಕ್ ಪ್ರಾಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾಣ ಸ್ಮರಣ ಶಕ್ತಿಯ ದೇವತೆ, ಚಿತ್ತದ ದೇವತೆ ಹಿಂದೆ ಬಂದಿದೆ. ಆ ಚಿತ್ತದ ದೇವತೆ ಆಗಿರತಕ್ಕಂಥ ಪ್ರಾಣ ನೆನಪು ಮಾಡಿಕೊಡಬೇಕು. ಅವನು ನೆನಪಿಸಿಕೊಟ್ಟ ಸಂಗತಿಯನ್ನ ವಾಗ್ದೇವತೆ ಹೇಳಬೇಕು. ಹಾಗೆ ವಾಕ್ ಪ್ರಾಣನು ನನ್ನ ದೇಹದಲ್ಲಿ ತುಂಬಿ ನನಗೆ ಅಸಂತುಷ್ಟಿಯನ್ನು ಕೊಡುತ್ತೆ. ಅದರ ಜೊತೆಗೆ ಚಕ್ಷುಶ್ರೋತ್ರ ಅಥವಾ ಬಲಂ ಇಂದ್ರಿಯಾಣಿ ಚಿಸರ್ವಾಣಿ, ಎಲ್ಲ ಇಂದ್ರಿಯಗಳನ್ನು ತುಂಬಿ ಇನ್ನೆರಡಿಬ್ಬರು ಚಕ್ಷು ಶ್ರೋತ್ರ ಎಲ್ಲಿ ಕಣ್ಣು ಎಂದ್ರೆ ಚಕ್ಷುಶ್ರೋತ್ರ ಒಂದು ನನ್ನ ದ್ವಿತೀಯ ವಿಭಕ್ತಿಯಾಗಿ ಅಥವಾ ಪ್ರಥಮ ವಿಭಕ್ತಿಯಾಗಿ ಎಲ್ಲ ಇಟ್ಟುಕೊಂಡು ಚಕ್ಷುಷಿನ ದೇವತೆ ಮತ್ತು ಶ್ರೋತ್ರದ ದೇವತೆ. ಚಕ್ಷು ಶುಶ್ರತು ಸೂರ್ಯಚಂದ್ರ ಕಣ್ಣು ಒಳ್ಳೆಯದನ್ನ ಭದ್ರಂ ಕಶೇವಾಕ್ಷಗಿರಿ ಜತ್ರ ಭದ್ರಂ ಕರ್ಣೇ ವಿಶ್ವಯಾಮ ದೇವಾ ಒಳ್ಳೆಯದನ್ನ ನೋಡುವ ಕಣ್ಣು ಕೊಡಲಿ ಒಳ್ಳೆಯದನ್ನ ಕೇಳುವ ಕಿವಿ ಕೊಡಲಿ ಅದನ್ನು ಕಿವಿಯಲ್ಲಿ ಕೇಳುವ ಅವಕಾಶ ಸಿಗದೆ ಇದ್ರೆ ಅದರಿಂದ ಅಧ್ಯಾತ್ಮದ ಅರಿವು ಕೊಡತಕ್ಕಂಥ ಅಧ್ಯಾತ್ಮದ ಶ್ರವಣಕ್ಕೆ ಅವಕಾಶ ಇರತಕ್ಕಂತಹ ಕಿವಿ ನಮ್ಮದಾಗಲಿ ಶ್ರೋತ್ರಾಭಿಮಾನಿ ದೇವತೆ ಅಧ್ಯಾತ್ಮವನ್ನು ಕೇಳಿಸಲಿ ಚಕ್ಷುರಾಭಿಮಾನಿ ದೇವತೆ ಸತ್ಯವನ್ನು ಕಾಣಿಸಲಿ ನಮಗೆ ಅಥೋ ಬಲಂ ಇಂದ್ರಿಯ ಹಾಗೆ ಚಕ್ಷುಸ್ಸನ್ನು ಶ್ರೋತ್ರವನ್ನು ಭಗವಂತ ಅಭ್ಯಯನಗೊಳಿಸಲಿ ಸರಸ್ವತಿ ಭಾರತೀಯರು ಮತ್ತು ಬ್ರಹ್ಮವಾಯುಗಳು ಅಭ್ಯಯನಗೊಳಿಸಲಿ ಹಾಗೆ ಅಥೋ ಬಲಂ ಇಂದ್ರಿಯಾಣಿ ಚರ್ವಾಣಿ ಬಲ ಅಂತಂದ್ರೆ ದೇಹ ಬಲ ಮನೋಬಲ ಆತ್ಮಬಲ ಎಲ್ಲ ಬಲವನ್ನು ಕೊಟ್ಟು ಪ್ರವಾಹ ಪರದ ದೇವತೆ ಸಿದ್ಧ ಬರುತ್ತೆ ಅದರ ಎಲ್ಲ ಪ್ರಾಣದೇವರು ಮುಖ್ಯವಾಗಿ ಬಲದ ದೇವತೆ ಪ್ರವಾಹವು ಬಲ ದೇವತೆ ಪ್ರಾಣತತ್ವ ದೇವರು ಬಲವನ್ನು ಕೊಡ್ರಿ ಇಂದ್ರಿಯಾಡಿಗೆ ಸರ್ವಾಣಿ ಆಪ್ಯಾಯಿತು ನನ್ನ ಅದು ಇನ್ನೊಂದಲ್ಲ ಕಲ್ಲು ಇಂದ್ರಿಯವು ಸಮಸ್ತ ಇಂದ್ರಿಯವು ಭಗವಂತ ಪ್ರವಣವಾಗಿ ಸಮೃದ್ಧಿ ಹೊಂದಲಿ ಯಾಕೆಂದರೆ ನಾನು ತಿಳ್ಕೊಳ್ಬೇಕಾದ ಸಂಗತಿ ಇದು ಸರ್ವಂ ಬ್ರಹ್ಮ ಔಪನಿಷದ ಬ್ರಹ್ಮ ಭಗವಂತ ಔಪನಿಷದ ಉಪನಿಷತ್ ಪ್ರತಿಪಾದ್ಯ ನಮ್ಮ ಬೇರೆ ಉಪಾಯದಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಉಪನಿಷದ ಉಪನಿಷತ್ ಮಾತ್ರ ಗಮ್ಯ ವೇದೈಕ ವೇದ್ಯ ಅವರನ್ನ ಬೇರೆ ಉಪಾಯಗಳಿಂದ ತಿಳಿಯಲಿಕ್ಕೆ ಸಾಧ್ಯ ಎಲ್ಲೋ ಹೋಗಿ ಹುಡುಕಿ ಕಣ್ಣಿನಿಂದ ನೋಡಿಬಿಡ್ತಾರೆ ಅಂದ್ರೆ ಪ್ರತ್ಯಕ್ಷ ಗೋಚರ ಅಲ್ಲ ಪ್ರತ್ಯಕ್ಷ ಗೋಚರ ಅಲ್ಲದೇ ಇದ್ದಂತೆ ಅವರು ತರ್ಕ ಗೋಚರನೂ ಅಲ್ಲ ಬರೆಯ ಅನುಭವದಿಂದ ಕಂಡುಕೊಂಡ ಋಷಿಗಳ ಆರ್ಷ ದರ್ಶನವಾಗಿರತಕ್ಕಂತಹ ಉಪನಿಷತ್ತು ವಾಣಿಯಿಂದ ಗಮ್ಯ ಉಪನಿಷದ ಎಂಥ ಬ್ರಹ್ಮ ಸರ್ವಂ ಬ್ರಹ್ಮನು ಪರಿಪೂರ್ಣವಾದ ಬ್ರಹ್ಮನು ಅದನ್ನು ನಮ್ಮ ಅಪೂರ್ಣವಾದ ಮನಸ್ಸು ಹೇಗೆ ಯೋಚನೆ ಮಾಡುವುದು ಅದಕ್ಕೆ ಅಪ್ಯಾಯ ಎಂದು ನೀವು ದೇವತೆಗಳೆಲ್ಲ ಗ್ರಹಣ ಮಾಡುವ ಶಕ್ತಿ ಕೊಡಬೇಕು ಸರ್ವಂ ಬ್ರಹ್ಮ ಉಪನಿಷದ ಮಾಹಂ ಬ್ರಹ್ಮ ನಿರಾಕುರ್ಯಾತ್ ಮಾಮಾ ಬ್ರಹ್ಮ ನಿರಾಕರು ಏನಾಯ್ತು ಒಂದು ವೇಳೆ ನನಗೆ ಭಗವಂತನನ್ನ ತೆರೆದುಕೋಬೇಕು ಅನ್ನೋ ಮನಸ್ಸೇ ಬಾರದೇ ಇದ್ರೆ ಇಡೀ ಜೀವನ ತಿಳ್ಕೊಳ್ಬೇಕು ಅನ್ಕೊಂಡ್ಬಿಡ್ತೇವಲ್ಲ ಭಗವಂತ ತಿಳ್ಕೋಬೇಕು ಅನ್ನೋ ಇಚ್ಛೆ ಎಷ್ಟೇ ನಂಬಿರುತ್ತೆ ಅದೇನು ಬಹಳ ಕಡಿಮೆ ಎಲ್ಲ 199 ಜನರಿಗಂತೂ ನೀವೆಲ್ಲ ದೇವನ ಕಟ್ಟಿಗೆ ಮಾಡ್ಲಿಕ್ಕಾಗತ್ತೆ ನಮ್ಗೆ ಬಹಳ ಮುಖ್ಯ ಆಸೆ ಅದರಿಂದ ಭಗವಂತನನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಇಚ್ಛೆಯೇ ಬರುವುದು ಬಹಳ ಅಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಬಾರದೇ ಇರಲಿ ಮಾಹಂ ಬ್ರಹ್ಮ ನಿರಾಕರಿಯ ನಾನು ಭಗವಂತನನ್ನು ನಿರಾಕರಣೆ ಮಾಡುವಂತಹ ಬದುಕು ನನ್ನದು ಆಗದೇ ಇರಲಿ ಭಗವಂತನ ನಿರಾಕರಣೆ ಮಾಡುವುದರಿಂದ ಭಗವಂತನ ತಿಳಿಯದೇ ಬಂತು ಹಾಗೆ ತಿಳಿದಿಲ್ಲ ಭಗವಂತನ ತಿಳ್ಕೊಂಡು ಏನಾಗುತ್ತೆ ಸಂಕಟ ತುಂಬುತ್ತಾರೆ ಮುಖ್ಯ ಇದು ಅಂತ ಹೇಳುವುದು ಭಗವಂತನ ನಿರಾಕರಣೆ ಭಗವಂತನನ್ನು ಮರೆತು ಬದುಕುವಂತಹ ಬಾರು ನನ್ನದಾಗದೇ ಇರಲಿ ಮಾಹಂ ಬ್ರಹ್ಮ ನಿರಾಕರಿಯ ನಾನೇನೋ ಭಗವಂತನ ನೆನಪಿಸ್ಕೋಬಹುದು ಅವನು ಹೊರತು ಬಿಟ್ರೆ ಅದೊಂದು ಸಮಸ್ಯೆ ಇದೆ ಮಾಮಾ ಬ್ರಹ್ಮ ನಿರಾಕರಣ ಅವನು ನನ್ನನ್ನು ಮರೆಯದೇ ಇರಲಿ ದೇವ ಅವನು ಮರೆಯುವುದು ಗೊತ್ತಾಗಿ ನಮ್ಮ ದೇವರು ಮರೆ ಬಿಡಿಯೋ ಅವರಿಗೂ ಮರೆ ಹೋಗಿರುವ ನಮ್ಮ ಹಾಗೆ ದೇವರೇ ಹಾಗಾಗ್ತಾರೆ ಮರೆಯುವುದು ಅಂದ್ರೆ ನಮ್ಮ ಮೇಲೆ ಅನುಗ್ರಹ ದೃಷ್ಟಿ ಬೀರದೇ ಇರುವುದು ಅನುಗ್ರಹವನ್ನು ಹತ್ತಂತೂ ಸ್ಮರಣ ನಾಮಕ್ಕಿಂತಿದ್ದ ಅದರಿಂದ ನಾನು ಭಗವಂತನನ್ನ ಮರೆತು ಬದುಕುವುದಿಲ್ಲ ಭಗವಂತ ನನ್ನನ್ನು ಮರೆತು ಸುಮ್ಮನೆ ಕೂಡದೇ ಇರಲಿ ಅಂದ್ರೆ ಭಗವಂತನ ಅನುಗ್ರಹ ನನ್ನ ಮೇಲೆ ಕರೆಯಲಿ ಭಗವಂತ ನನ್ನ ಮೇಲೆ ಅನುಗ್ರಹ ಮಾಡು ನಾನು ಎಂದೂ ನಿನ್ನನ್ನು ಮರೆಯದಂತಹ ಬದುಕನ್ನು ಬದುಕುತ್ತೇನೆ ಆದ್ರಿಂದ ಹಾಗೆ ಹೇಳಿದ್ರೆ ಸುಲಭವೋ ಅದಕ್ಕೂ ಕೂಡ ಪ್ರಾರ್ಥನೆ ಮಾಡ್ತಾನೆ ನಾನು ನಿನ್ನನ್ನು ಮರೆಯಬಾರದು ನೀನು ಮರೆಯಬೇಡ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ನಿನ್ನನ್ನು ಮರೆಯಬಾರದು ಮರೆಯೋದು ಬಿಡುವುದು ನನ್ನ ಕೈಯಲ್ಲಿಲ್ಲ ನೀನೇ ಮನಸ್ಸು ಬಿಡ್ತೀಯ ಒಮ್ಮೊಮ್ಮೆ ಅದಕ್ಕೆ ಅದಿರಾಚರಣೆ ಅದಿರಾಚರಣೇ ಅಷ್ಟು ನನಗೆ ನೆನಪು ಬಾರದು ನನಗೆ ನಿನ್ನ ಮರೆವು ಬಾರದೇ ಇರಲಿ ನನಗೆ ನಿನ್ನ ಮರೆವು ಬಾರದೇ ಇರಲಿ ಮತ್ತೆ ಮತ್ತೆ ದೇವರತ್ರೇ ಪ್ರಾರ್ಥನೆ ಅದಿರಾಕರಣ ಮತ್ತು ಅದಿರಾಕರಣೇ ಅಷ್ಟು ನಿನ್ನನ್ನು ಮರೆತು ಬದುಕುವಂತಹ ಬದುಕು ಕೊಡಬೇಡ ನಿನ್ನ ನೆನಪು ಕೊಡು ಅದಕ್ಕೇನಾಗಬೇಕು ಯ ಉಪನಿಷತ್ಸು ತದಾತ್ಮನಿ ಉಪನಿಷತ್ತು ಧರ್ಮಾಹ ತದಾತ್ಮನಿ ಸಹ ಆತ್ಮ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟು ಬದುಕುವವನೇ ಎಂಥವನು ಅವನು ಎಂಥವನು ಇರಬೇಕು ಅಂತ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಜ್ಞಾನಿ ಭಗವದ್ ಉಪಾಸಕ ಹೇಗಿರಬೇಕು ಅಂತ ಅಂತಹ ಭಗವಂತನನ್ನ ಸದಾ ನೆನಪಿಟ್ಟುಕೊಂಡವನಲ್ಲಿ ಯಾವ ಧರ್ಮಗಳು ಯಾವ ಕ್ವಾಲಿಟೀಸ್ ಹನ್ನೆರಡು ಗುಣಗಳು ದೇವೈ ಸಂತೋಮನ ನಿಮಗಿದೆ. ಅಂದ್ರೆ ಜ್ಞಾನ ಮತ್ತು ವೈರಾಗ್ಯ ಅದುಗಳು ನನ್ನಲ್ಲಿ ತುಂಬಿ ದೇವೈ ಸಂತೋ ದೇವೈ ಸಂತು. ಇದು ಸಾಮವೇದಿಗಳ ಶಾಂತಿ ಪಾಠದ ಪ್ರಾರ್ಥನೆ. ಆ ಪ್ರಾರ್ಥನೆ ಮಾಡಿ ಓಂ ಶಾಂತಿ ಶಾಂತಿ ಶಾಂತಿ. ಇದಕ್ಕೋಸ್ಕರ ಮೂರು ಬಾರಿ ಭಗವಂತನನ್ನ ಸ್ಮರಣೆ ಮಾಡುವುದು. ಶಾಂತಿ ಶಾಂತಿ ಶಾಂತಿ ಅಂತ ಶಾಂತಿ ಅನ್ನೋದು ಭಗವಂತನ ಹೆಸರು. ಯಾಕೆ ಶಂ ಅಂದ್ರೆ ಆನಂದ, ಈ ಅಂದ್ರೆ ಜ್ಞಾನ, ಶಾ ಮತ್ತು ಈ ಎರಡು ಆದಿಯಲ್ಲಿ ಶಾ ಇದೆ, ಕೊನೆ ಈ ಇದೆ, ಮತ್ತೆ ಅಂತ ಇದೆ. ಅಂದರೆ ಅಂತ ಅಂದ್ರೆ ಸುತ್ತ ಬುದ್ಧಿ ಪರಾಕಾಷ್ಠೆ. ಶಾ ಮತ್ತು ಈ ಜ್ಞಾನಾನಂದಗಳ ಪರಾಕಾಷ್ಠೆ ಯಾವುದು? ಅದು ಶಾಂತಿ. ಅಂದ್ರೆ ಭಗವಂತ ಪೂರ್ಣ ಜ್ಞಾನ ಪೂರ್ಣಾನಂದ ಸ್ವರೂಪನ ಭಗವಂತ, ಭಗವಂತ ಪೂರ್ಣಾನಂದ ಜ್ಞಾನ ಸ್ವರೂಪ ಶಾಂತಿ. ಭಗವಂತ ಪೂರ್ಣಾನಂದ ಜ್ಞಾನ ಸ್ವರೂಪ ಶಾಂತಿ, ಭಗವಂತ ಪೂರ್ಣಾನಂದ ಜ್ಞಾನ ಸ್ವರೂಪ ಮಹಾಶಾಂತಿ, ಭಗವಂತ ಪೂರ್ಣ ಜ್ಞಾನಾನಂದ ಸ್ವರೂಪ. ಯಾಕೆ ಇದನ್ನು ಒಬ್ಬರಿಗೆ ಮೂರ್ಸಂತಿ ಹೇಳುವುದು? ಯಾಕೆ ಅಂದ್ರೆ ನಮಗೆ ಅದೇ ಬೇಕಾಗಿತ್ತು, ನಮಗೆ ಶಾಂತಿ ಬೇಕಾಗಿದೆ. ಶಾಂತಿ ಅಂದ್ರೆ ಶಾಂತಿ ಅಂದ್ರೆ ಇದು ಶಾಂತಿ ಅಂದ್ರೆ ನೆಮ್ಮದಿ ಅಲ್ಲ, ಜ್ಞಾನಾನಂದದ ಪೂರ್ಣತೆ. ನನ್ನ ಜೀವ ಸ್ವರೂಪದ ಜ್ಞಾನಾನಂದದ ಪೂರ್ಣ ವಿಕಾಸವನ್ನು ಕೊಡು. ಯಾರಿಂದ ಜ್ಞಾನಾನಂದದ ಪೂರ್ಣ ವಿಕಾಸ ಆಗುತ್ತೋ ಅವನು ಶಾಂತಿ, ಯಾರು ಪೂರ್ಣ ಜ್ಞಾನಾನಂದದ ವಿಕಾಸ ಹೊಂದಿದವನೋ ಅವನು ಶಾಂತಿ. ಹಾಗಾಗಿ ಭಗವಂತನು ಶಾಂತಿ, ನಮಗೆ ಜ್ಞಾನಾನಂದದ ಪೂರ್ಣ ವಿಕಾಸವನ್ನು ಕೊಡತಕ್ಕಂಥವನು ಅವನೇ. ಅಂತಹ ಶಾಂತಿ ಸ್ವರೂಪನಾದ ಭಗವಂತನ ಸ್ಮರಣೆ ಜ್ಞಾನಾನಂದದ ವಿಕಾಸವು, ಜ್ಞಾನಾನಂದದ ವಿಕಾಸವು, ಜ್ಞಾನಾನಂದದ ವಿಕಾಸವು ಶಾಂತಿ ಅಂದ್ರೆ ಮೋಕ್ಷ ಅಂತ ಇರುವಂತಹ. ಯಾಕಂದ್ರೆ ಜ್ಞಾನಾನಂದದ ವಿಕಾಸದ ಸ್ಥಿತಿಯಲ್ಲಿ ಶಾಂತಿ ಮೋಕ್ಷೋಥ ನಿರ್ಮಾಣ. ಮೋಕ್ಷಕ್ತಿ ಅಂತ ಹೇಳುದು ಅದು ನಾಮತ್ರ ಜಪ. ಜಪ ಅಂದ್ರೆ ನಾಮತ್ರ ಜಪ ಮಾಡಿದ್ರೆ ಶ್ರೀ ಉಚಿತಾಯ ಅನಂತಾಯ ಗೋವಿಂದಾಯ ಅಂತಾಗಿ ಶಾಂತಿ ಶಾಂತಿ ಶಾಂತಿ ಮೂರು ನಾಮ. ಯಾಕೆ ಅಂತಂದ್ರೆ ಅದು ಭಗವಂತ ಮುಖದಿಂದ ಭಗವಂತನ ಚಿಂತನೆ. ಮೂರು ಕಾಲಗಳಲ್ಲಿ ಇರತಕ್ಕ ಭಗವಂತ, ಮೂರು ಲೋಕಗಳಲ್ಲಿ ಇರತಕ್ಕ ಭಗವಂತ, ಮೂರು ಅಕ್ಷರಗಳು ಅಕಾರ ಉಕಾರ ಮಕಾರಗಳಿಂದ ಪ್ರತಿಪಾದ್ಯನಾದ, ಮೂರು ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ, ಸತ್ವರಜಸ್ಸು ತಮಸ್ಸು ಮೂರು ಗುಣಗಳಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ, ಸಾತ್ವಿಕರನ್ನು ರಾಜಸರನ್ನು ತಾಂತ್ರಿಕ ಜೀವನವನ್ನು ನಿಯಂತ್ರಿಸುವ ಭಗವಂತ, ನನ್ನನ್ನು ಉದ್ಧಾರ ಮಾಡುವ. ಹೀಗೆ ಶಾಂತಿ ಮಂತ್ರ ಒಂದು ಅಪೂರ್ವವಾದಂತಹ ಅನುಸಂಧಾನ. ನನ್ನಲ್ಲಿ ಭಗವನ್ಮಯತೆ ಇರಲಿ, ಭಗವಂತನನ್ನು ಮರೆಯುವ ಬದುಕು ಯಾವ ಕಾಲಕ್ಕೂ ನನ್ನದಾಗದೇ ಇರಲಿ ಅಂತಹ ಅನುಗ್ರಹ ಮಾಡುವಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಈ ಉಪನಿಷತ್ತಿನ ಧ್ಯಾನಕ್ಕೆ ಸಾಮವೇದಿಗಳು ಇದನ್ನು ಬಳಸ್ತಾ ಇದ್ರು. ಬೇರೆ ಬೇರೆ ವಾಗ್ವೇವನತಿ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತ ಅನ್ನತಕ್ಕಂಥ ವೇದಗಳ ಶಾಂತಿ ಮಂತ್ರ, ಶನ್ನೋ ಮಿತ್ರ ಶಂಭರ್ಣ ಅನ್ನುವಂತಹದ್ದು ಕೃಷ್ಣಯಜುರ್ವೇದಿಗಳ ಶಾಂತಿ ಮಂತ್ರ. ಆಮೇಲೆ ಪೂರ್ಣವಾದ ಪೂರ್ಣವೇದ ಅನ್ನುವಂಥದ್ದು ಶುಕ್ಲಯಜುರ್ವೇದಗಳ ಶಾಂತಿ ಮಂತ್ರ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಅನ್ನುವುದು ಅರ್ಥವೇದಿಗಳ ಶಾಂತಿ ಮಂತ್ರ. ಹೀಗೆ ಎಲ್ಲ ವೇದದವರು ತಮ್ಮ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಶಾಂತಿ ಮಂತ್ರದ ಪರಂಪರೆಯನ್ನ ಹಿಂದೆ ಬೆಳೆಸಿಕೊಂಡು ಬಂದಿದ್ದು. ಎಲ್ಲ ಶಾಂತಿ ಮಂತ್ರಗಳು ಬಹಳ ಅಪೂರ್ವವಾಗಿರ್ತಕ್ಕಂಥ ಅನುಸಂಧಾನ. ಮೂಲಭೂತವಾಗಿ ಎಲ್ಲವೂ ಜ್ಞಾನಾನಂದಮಯನಾದ ಭಗವಂತನ ಕಡೆಗೆ ನನ್ನ ಸಮಸ್ತ ಇಂದ್ರಿಯಗಳು ನನ್ನ ಸಮಸ್ತ ಬದುಕು ಜಾಗೃತವಾಗಲಿ ಎಚ್ಚರಗೊಳ್ಳಲಿ ಎನ್ನುವ ಚಿಂತನೆ, ಎಲ್ಲರಿಗೂ ಕ್ಷೇಮ ಚಿಂತನೆ, ಆನಂದ ಜ್ಞಾನಾನಂದಗಳ ಚಿಂತನೆ ಅಲ್ಲಿ ಮುಖ್ಯವಾಗಿರುವಂತಹ ಚಿಂತನೆಯ ಜೊತೆಗೆ ನಾವು ಇವತ್ತು ಈ ಉಪನಿಷತ್ ಚಿಂತನೆಯನ್ನು ಮುಗಿಸೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮಥೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಧ್ಯಯನದ ಶ್ರೀ ರಾಘವೇಂದ್ರ ವರ್ಗದಲ್ಲಿ ಶ್ರೀ ಪತಂಜಲಿ ಗೋವಿಂದಾಚಾರ್ಯರಿಂದ ಛಂದೋಪನಿಷತ್ತಿನ ಆರು ಮತ್ತು ಏಳನೇ ಅಧ್ಯಾಯದ ಪ್ರವಚನ ಸುಮಾರು 13 ದಿನಗಳ ಕಾಲ ನಡೆಯಿತು. ಬೆಳಗ್ಗೆ ಮತ್ತು ಸಂಜೆ ಎರಡೊತ್ತು ನಡೆಯಿತು. ದಿನಾಂಕ 13 ಜುಲೈ 2000 ಇಸ್ವಿಯಿಂದ 25 ಜುಲೈ 2000 ಇಸ್ವಿಯವರೆಗೆ ಸುಮಾರು 13 ದಿನ ಮಾತಾಡ್ತಾರೆ.